ಶ್ರೀ ಕಾಮಾಸಿಕಾಷ್ಟಕಂ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಶ್ರುತೀನಾಮುತ್ತರಂ ಭಾಗಂ ವೇಗವತ್ಯಾಶ್ಚ ದಕ್ಷಿಣಂ ಕಾಮದಧಿವಸಂಜೀಯಾತ್ ಕಶ್ಚಿದದ್ಭುತ ಕೇಸರೀ ಶ್ರುತೀನಾಮುತ್ತರಂ ಭಾಗಂ ವೇಗವತ್ಯಾಶ್ಚ ದಕ್ಷಿಣಂ ಕಾಮದಧಿವಸಂಜೀಯಾತ್ ಕಶ್ಚಿದದ್ಭುತ ಕೇಸರೀ ತಪನೇಂದ್ವಗ್ನಿನಯನಃ ತಾಪಾನಪಚಿನೋತು ನಃ ತಾಪನೀಯ ರಹಸ್ಯಾನಾಂ ಸಾರಃ ಕಾಮಾಸಿಕಾ ಹರಿಃ ಆಕಂಠಮಾದಿಪುರುಷಂ ಕಂಠೀರವಮುಪರಿ ಕುಂಠಿತಾರಾತಿಂ ವೇಗೋಪಕಂಠಸಂಗಾತ್ ವಿಮುಕ್ತವೈಕುಂಠ ಬಹುಮತಿಮುಪಾಸೇ ಬಂಧುಮಖಿಲಸ್ಯ ಜಂತೋ ಬಂಧುರ ಪರ್ಯಂಕ ಬಂಧರಮಣೀಯಂ ವಿಷಮ ವಿಲೋಚನ ಮೀಡೆ ವೇಗವತೀ ಪುಳಿನ ಕೇಳಿ ನರಸಿಂಹಂ ಸ್ವಸ್ಥಾನೇಷು ಮರುದ್ಗಣಾನ್ ನಿಯಮಯನ್ ಸ್ವಾಧೀನ ಸರ್ವೇಂದ್ರಿಯಃ ಪರ್ಯಂಕ ಸ್ಥಿರಧಾರಣಾ ಪ್ರಕಟಿತ ಪ್ರತ್ಯನ್ಮುಖಾವಸ್ಥಿತಿಃ ಪ್ರಾಯೇಣ ಪ್ರಣಿಪೇ ದುಷಾಂ ಪ್ರಭುರಸೌ ಯೋಗನ್ ನಿಜಂ ಶಿಕ್ಷಯನ್ ಕಾಮಾನಾತನುತಾ ದಶೇಷ ಜಗತಾಂ ಕಾಮಾಸಿಕಾ ಕೇಸರೀ ವಿಕಸ್ವರ ನಖಸ್ವರುಕ್ಷತ ಹಿರಣ್ಯವಕ್ಷಸ್ಥಲೀ ನಿರರ್ಗಳ ವಿನಿರ್ಗಳ ತ್ರುಧಿರ ಸಿಂಧು ಸಂಧ್ಯಾಯಿತಾಃ ಅವಂತು ಮದನಾಸಿಕಾ ಮನುಜ ಪಂಚವಕ್ತ್ರಸ್ಯ ಮಾಂ ಅಹಂ ಪ್ರಥಮಿಖಾ ಮಿಥಃ ಪ್ರಕಟಿತಾಃ ವಾ ಬಾಹವಃ ಸಟಾಪಟಲ ಭೀಷಣೇ ಸರಭಸಾಟ್ಟಹಾಸೋದ್ಭಟೇ ಸ್ಫುರತ್ಕೃಧಿ ಪರಿಸ್ಫುಟದ್ಭ್ರುಕುಟಿಕೇಪಿ ವಕ್ತ್ರೇ ಕೃತೇ ಕೃಪಾಕಪಟ ಕೇಸರಿಂದನು ಜಡಿಂಭದತ್ತಸ್ತನ ಸರೋಜ ಸದೃಶಾದೃಶಾ ವ್ಯತಿಭಿಷಜ್ಯತೆ ವ್ಯಜ್ಯತೆ ತ್ವಯಿ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ತ್ವಯಿ ಚ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ಇತಿ ನಿಶ್ಚಿತಧೀಶ್ರಯಾಮಿ ನಿತ್ಯಂ ನೃಹರೇ ವೇಗವತೀ ತಟಾಶ್ರಯನ್ ತ್ವಾಂ ಇತ್ಥಂ ಸ್ತುತಃ ಸಕೃದಿಹಾಷ್ಟಭಿರೇಷ ಪದ್ಯೈಃ ಶ್ರೀವೆಂಕಟೇಶ ರಚಿತೈಸ್ತ್ರಿದಶೇಂದ್ರ ವಂದ್ಯಃ ದುರ್ದಾಂತ ಘೋರ ದುರಿತದ್ವಿರದೇಂದ್ರ ಭೇದಿ ಕಾಮಾಸಿಕಾ ನರಹರಿರ್ವಿತನೋತು ಕಾಮಾನ್ ಇತ್ಥಂ ಸ್ತುತಃ ಸಕೃದಿಹಾಷ್ಟಭಿರೇಷ ಪದ್ಯೈಃ ಶ್ರೀವೆಂಕಟೇಶ ರಚಿತೈಸ್ತ್ರಿದಶೇಂದ್ರ ವಂದ್ಯಃ ದುರ್ದಾಂತ ಘೋರ ದುರಿತದ್ವಿರದೇಂದ್ರ ಭೇದಿ ಕಾಮಾಸಿಕಾ ನರಹರಿರ್ವಿತನೋತು ಕಾಮಾನ್ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ.